ನಾನು ಬದುವಿನಲ್ಲಿ ಒಂದೇ 50 ನುಗ್ಗೆ ಗಿಡ ಅದರ ಸರ್. 50 ನುಗ್ಗೆ ಗಿಡದಿಂದ 150,000 ರೂಪಾಯಿ ತಕೊಂಡಿದ್ದೀನಿ ಸರ್. ಅದು ಹೆಂಗತ್ತಂದ್ರೆ 50 kg ನಂದು ಇದು ಐತ್ರಿ ಸರ್, ಏನು ಬೀಜ ಐತು 50 kg ಬೀಜ. ನಮ್ದು ನರ್ಸರಿ ಇರೋದ್ರಿಂದ 3,000 ರೂಪಾಯಿ kg ಹೋಗಿದ್ರಿ ಸರ್. 3,000 ರೂಪಾಯಿ kg ಹೋಗಿದ್ರಿಂದ 1.5 lakh rupees ಬರೀ ಬೀಜದಿಂದ ಆಗಿದ್ರಿ ನನಗೆ, ಬೇರೆ ಏನಿಲ್ರಿ. ಬೀಜದಿಂದ ಸಸಿ ಮಾಡಿ ನೀವು ಮಾರಾಟ ಮಾಡಿ? ಸಸಿ ಮಾಡಂಗಿಲ್ರಿ, ನಾವು ನುಗ್ಗೆದ ಸಸಿನೇ ಮಾಡಂಗಿಲ್ಲ. ಡೈರೆಕ್ಟ್ ಶೋವಿಂಗ್ ಪರ್ಪಸ್ ನಾವ್ ಏನ್ ಮಾಡ್ತೇವೆ, ಸೀಡ್ಸ್ ಅನ್ನು ಕೊಟ್ಬಿಡ್ತೇವೆ. ಆತರ ಇನ್ಕಮ್ ಆಗತ್ತರಿ. ಮತ್ತೆ ಈ ಸೀತಾಫಲದಿಂದ ಬರೀ ಒಂದ್ ಗಿಡಕ್ಕೆ ನೀವು ಏನಾಯ್ತಲ್ರಿ, 900 ಗಿಡಗಳು ಅದಾವ್ರಿ. ಒಂದ್ ಗಿಡಕ್ಕೆ 5 kg ನಾವು ಹಿಡಿದ್ರು, 1 kg ಮೇಲ್ಗಡೆ ಒಂದ್ ಹಣ್ಣಾಗತ್ತರಿ. 5 kg ಹಿಡಿದ್ರು ನೋಡ್ರಿ, 9 × 5 = 45, 4.5 tons ಐತ್ರಿ. ಈಗ ಮಾರ್ಕೆಟ್ ರೇಟ್ 180, 150, 150, 100 ಮೇಲ್ಗಡೆ ನಡೀತಿದೆ. ನಾವು ಬರೀ 50 rupees ಹಿಡಿದ್ರು ಸರ್, 2.5 to 3 lakh rupees ಬರೀ ಹಣ್ಣಿಂದ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅಂದ್ರೆ ಮಿಶ್ರ ಬೇಸಾಯ ಪದ್ಧತಿ ಮಾಡೋದ್ರಿಂದ ಏನೇನ್ ಲಾಭ ಐತೆ ಅಂದ್ರೆ, ನಮ್ಗೆ ATM ತರ ಇದ್ದಂಗ್ರಿ ಮಂತ್ಲಿ. ಈಗ ಹುಣಸೆ ಸೀಸನ್ ಇದ್ದಾಕರ ಸರ್ ನೆರಳೆ ಸೀಸನ್ ಇರಂಗಿಲ್ಲ, ನೆರಳೆ ಸೀಸನ್ ಸಿದ್ಧ ಇದ್ದಾಕರ ಸೀತಾಫಲದ ಇರಂಗಿಲ್ಲ, ಸೀತಾಫಲದ ಇದ್ದಾಕರ ಹನುಮಾನ್ ಫಲದ ಇರಂಗಿಲ್ಲ, ಹನುಮಾನ್ ಫಲ ಇದ್ದಾಕರ ನುಗ್ಗೇದ ಇರಂಗಿಲ್ಲ. ಹಿಂಗ 6 ತಿಂಗಳು ನಮ್ಗೆ ಮಂತ್ಲಿ ಇನ್ಕಮ್ ಬರಂಗ ನಾವು ಪ್ಲಾನ್ ಮಾಡ್ಕೊಂಡಿರ್ತೇವ್ರಿ. ಮತ್ತ ಇದನ್ನೇ ನಾವು ರೈತರಿಗೆ ನಾವು ಹೇಳಿಬಿಡ್ತೇವ್ರಿ, ಈ ತರ ಪ್ಲಾನ್ ಮಾಡ್ಕೋರಿ ತಂದು. ಮತ್ ಇದು ಏನಾಗತ್ತರಿ ಸರ್, ಲಿಂಬೆ ಹೂ ಬಂದಾಕರ ಲಿಂಬೆದ ಬರ್ತಾರೆ, ಒಂದ್ 50 limbs ಅದಾವ್ರಿ. ಆ ಲಿಂಬೆದಿಂದ ಲಿಂಬೆದ ಇನ್ಕಮ್ ಬರ್ತಾರೆ, ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾರೆ. ಒಂದ್ 10 sapote ಅದಾವ್ರಿ, ಒಂದ್ 10 mango ಅದಾವ್ರಿ. ಇವೆಲ್ಲ ನಮ್ ಮನಿ ಪ್ರಪೋಸ್ ಆಗತ್ತರಿ, ಬೇರೆದಿಂದ ತರೋದಕ್ಕಿಂತ ನಮ್ಗೆ ಮನಿ ಪ್ರಪೋಸ್ ಆಗಿಬಿಡ್ತಾರೆ. ಈ ಪ್ರಪೋಸ್ ನಾನು ಎಲ್ಲಾ ಏನ್ ಮಾಡ್ತಾ ಇದ್ದೀನಿ, ನಾನು ಹೈ ಡೆನ್ಸಿಟಿಯಲ್ಲಿ ಮತ್ತೆ ನಾವು ಮಿಶ್ರ ಬೇಸಾಯದಿಂದ ಮಾಡ್ತಾ ಇದ್ದಾರೆ. ಮಿಶ್ರ ಬೇಸಾಯ ಯಾಕೆ ಮಾಡಬೇಕು ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟು ತಿನ್ಲಾಗ್ಬೇಕಲ್ರಿ, ಆ ಗಿಡಕ್ಕೆ ಬೇರೆದ್ ಬೇಕಾಗತ್ತರಿ. ಯಾವ ಗಿಡಕ್ಕೆ ಏನ್ ಬೇಕಲ್ರಿ, ಅದೇ ಬೇರೆ ಗಿಡಕ್ಕೆ ಬೇಕಾಗಿಲ್ರಿ. ಈ ಗಿಡಕ್ಕೆ ಏನ್ ಬೇಕಲ್ರಿ ಅಷ್ಟೇ ತಗೋತದೆ, ಬೇರೆ ಇದ್ದು ಆ ಗಿಡಕ್ಕೆ ಕೊಡ್ತದೆ. ಆ ಗಿಡಕ್ಕೆ ಏನ್ ಬೇಕಲ್ರಿ, ಈ ಗಿಡ ಬೇರೆ ಒಳಗಡೆ ಏನಾಗತ್ತಾರೆ, ಕಾಂಪಿಟೇಷನ್ ನಡೆದಿರ್ತದೆ, ಸ್ಪರ್ಧೆನೇ ಇರಂಗಿಲ್ಲ, ಸ್ಪರ್ಧೆನೇ ಇರಂಗಿಲ್ರಿ. ಯಾವಾಗ ಬೇಕು ಅದನ್ನ ಪೂರ್ಣ ಸಿಕ್ಬಿಟ್ಟಿರ್ತದೆ. ಮತ್ತ ಹೈ ಡೆನ್ಸಿಟಿ ಮಾಡೋದ್ರಿಂದ ಏನಾಗತ್ತರಿ ಸರ್, ನಿಮ್ಗೆ ಗೊಬ್ಬರದ ಅವಶ್ಯಕತೆ ಬೆಳಂಗಿಲ್ಲ. ಯಾಕೆ ಗೊಬ್ಬರದ ಅವಶ್ಯಕತೆ ಬೆಳಂಗಿಲ್ಲ ಅಂತಂದ್ರೆ, ಒಂದ್ ಗಿಡಕ್ಕೆ ಎಷ್ಟ್ ಜಿಂಕ್ ಬೇಕು, ಎಷ್ಟ್ ಮ್ಯಾಗ್ನೀಷಿಯಂ ಬೇಕು, ಎಷ್ಟ್ ಸಲ್ಫರ್ ಬೇಕು, ಎಷ್ಟ್ ಯೂರಿಯಾ ಬೇಕು, ಎಷ್ಟ್ ನ್ಯೂಟ್ರಿಯಂಟ್ಸ್ ಬೇಕಲ್ರಿ, ಅದು ತನ್ನ ಎಲೆ ರೂಪನಲ್ಲಿ ತನ್ನಗೆ ಎಷ್ಟು ಆಹಾರ ಬೇಕಲ್ರಿ ಅಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತದ್ರಿ. ಅದನ್ನ ಏನ್ ಮಾಡ್ತದ್ರಿ, ತಮ್ಗೆ ಯಾವಾಗ ಅವಶ್ಯಕತೆ ಬೀಳ್ತದಲ್ರಿ ಅದ್ರ ಬಿಫೋರ್ 2 months ಅದು ಎಲೆಗಳನ್ನ ಏನ ಮಾಡ್ತದ್ರಿ, ಡ್ರಾಪ್ ಮಾಡ್ಕೋತದ್ರಿ. ಡ್ರಾಪ್ ಮಾಡ್ಕೊಂಡು ಅದನ್ನ ಆಹಾರ ಕ್ರಿಯೇಟ್ ಮಾಡ್ಕೋತದ್ರಿ. ನಮ್ಮವ್ರು ಏನ್ ಮಾಡ್ತಾರೆ, ಓಲ್ಡ್ ಪದ್ಧತಿ 20x20 ಹಚ್ಕೋತಾರೆ. 20x20 ಹಚ್ಕೋದ್ರಿಂದ ಏನಾಕದ್ರಿ, ಯಾವಾದ್ರೆ ಗಾಳಿ ಬೀಸ್ತಂದ್ರೆ ದಂಡಿಗೆ ಹೋಗ್ಬಿಡ್ತದೆ ಸರ್. ದಂಡಿಗೆ ಹೋಗೋದ್ರಿಂದ ಅದಕ್ಕೆ ಏನೋ ನ್ಯೂಟ್ರಿಷನ್ ಸಿಗಂಗಿಲ್ರಿ. ನ್ಯೂಟ್ರಿಷನ್ ಸಿಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕಾಗ್ತದ, ನಾವು ಹೊರಗಿಂದ ಹಾಕೋಬೇಕಾಗ್ತದ್ರಿ. ಹೊರಗಿಂದ ಹಾಕೋದ್ರಿಂದ ಏನಾಗ್ತದ್ರಿ, ಮತ್ತೆ ಅದರದ ಎಕ್ಸ್ಪೆನ್ಸ್ ನಿಮ್ಗೆ ಯಾಡ್ ಆಗ್ಬಿಡ್ತದ್ರಿ. ಅದರಿಂದ ಏನಾಯ್ತಲ್ರಿ, ನಾವ್ ಎಷ್ಟು ಹೈ ಡೆನ್ಸಿಟಿ ಹಾಕ್ತೇವಲ್ರಿ ಅಷ್ಟು ಒಳಗಡೆ ಮಲ್ಚಿಂಗ್ ಹಾಕದ್ರಿ. ಮಲ್ಚಿಂಗ್ ಆಗೋದ್ರಿಂದ ಹ್ಯೂಮಸ್ ಹಾಕದ್ರಿ, ಹ್ಯೂಮಸ್ ಆಗೋದ್ರಿಂದ ನ್ಯೂಟ್ರಿಯನ್ಸ್ ಫುಲ್ ಗಿಡಕ್ಕೆ ಎಷ್ಟ ಬೇಕಲ್ರಿ ಸಿಗ್ತದ್ರಿ. ಮತ್ತೆ ಎಷ್ಟು ಫ್ರೂಟ್ಸ್ ಕ್ವಾಲಿಟಿ ಬರ್ತಾವ ಅಂತಂದ್ರೆ ನಾವು ಹೇಳಪ್ಲೆ ಆಗಂಗಿಲ್ರಿ, ಅಷ್ಟು ಕ್ವಾಲಿಟಿ ಬರ್ತಾವ. ಯಾಕಂದ್ರೆ ನ್ಯಾಚುರಲ್ ಆಗಿ ಇದ್ದಿರ್ತದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾವು ಆರ್ಗ್ಯಾನಿಕ್ ಯಾಕೆ ಮಾಡಬೇಕು, ಕೆಮಿಕಲ್ ಯಾಕೆ ಮಾಡಬೇಕಂತಂದ್ರೆ, ಈಗ ಒಂದ್ ಫಾರ್ಮ್ ಕೋಳಿ ಇದ್ರಿ ಸರ್ ನಾವು, ಪೋಲ್ಟ್ರಿ ಕೋಳಿ ರೀ, ಅದೇ ಓನ್ಲಿ ಫಾರ್ 45 days ಏನಾಕಾದ್ರೆ 2 kg ತನ ಬೆಳೀತದ್ರಿ. ಈಗ ಜವಾರಿ ಕೋಳಿ ಏನೈತಲ್ರಿ, ಅದು ಒಂದ್ ವರ್ಷ ಆದ್ರೂ 2 kg ಬೆಳೆಯಂಗಿಲ್ಲ. ಆ ಫಾರ್ಮ್ ಕೋಳಿಗೆ ನಾವು ಹೊರಗಡೆ ಬಿಟ್ಟಿವಿ ಅಂತಂದ್ರೆ ಸರ್, ಹೊರಗಡೆ ಅಂತಂದ್ರೆ ಏನ್ರಿ, ಆ ಶೆಡ್ ಬಿಟ್ಟು ಹೊರಗಡೆ ಬಿಟ್ರಂದ್ರೆ 2-10 minutes ಸತ್ಯ ಹೋಗ್ತದ್ರಿ ಬಿಸಿಲಾಗ. ಅದೇ ಜವಾರಿ ಕೋಳಿ ಏನಾದ್ರೂ ಚಂತಾನೆ ಬಿಟ್ರು ಏನು ಆಗಂಗಿಲ್ಲ. ಹಾಗೆ ನಾವು ಕೆಮಿಕಲ್ ಹಾಕಿದ್ರಿಂದ ಏನಾಗತ್ತಂದ್ರೆ, ಬೇಸಿಗೆಯಲ್ಲಿ ನಿಮ್ ನೀರ್ ಕಮ್ಮಿ ಬಿತ್ತಂದ್ರೆ ಗಿಡಗಳು ಸಾಯ್ಲಕ್ ಚಾಲು ಆಕವ್ರಿ. ಗಿಡಗಳು ಒಣಗಿ ರೋಗ ಬಂದ ಕಿಸಿಂದ ಎಲ್ಲಾ ರೋಗ ಅಂದ್ರೆ ಅದಕ್ಕೆ ಡಿಸೀಸ್ ಕಂಟ್ರೋಲ್ ಕೆಪಾಸಿಟಿನ ಇರಂಗಿಲ್ಲ. ಅದೇ ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಅಂತಂದ್ರೆ, ನೀರ್ ಹೋಗ್ಲಿ ಏನಾಗ್ಲಿ ಬೇಸಿಗೆಯಲ್ಲಿ ಒಣಗಿ ನಿಂದಿರ್ತಾವ್ರಿ, ಮಳೆ ಬತ್ತಂದ್ರೆ ತನ್ನಂತಾನೆ ಚಿಗರಿ ವರ್ಷ ಎಷ್ಟು ನಿಮ್ ಫಲ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತಾವ್ರಿ. ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಫ್ರೂಟ್ಸ್ ಬೇಕಾಗಿತ್ತಂದ್ರೆ ನಿಮ್ ಮನೆಯಲ್ಲಿ ತಿಪ್ಪಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಇಲ್ಲಾಂದ್ರೆ ಜೀವಾಮೃತ ಮಾಡ್ರಿ, ಇಲ್ಲಾಂದ್ರೆ ಟ್ರ್ಯಾಕೋಡರ್ಮದ ಏನೈತಲ್ರಿ, ಒಂದು 20 liters ಟ್ರ್ಯಾಕೋಡರ್ಮ KVKಯಲ್ಲಿ ಸಿಗ್ತಾವ್ರಿ, ಅಂತವೆಲ್ಲ 20 liters ಒಯ್ಯುದ್ರಿ. ಅದನ್ನ ಏನ್ ಮಾಡಿದ್ರಿ, ಮಲ್ಟಿಪ್ಲೈ ಮಾಡ್ಕೋತ ಹೋದ್ರಿ. ಈ ಜೀವಾಮೃತ ನಾವ್ ಹೆಂಗ್ ಮಾಡ್ತೀವಲ್ರಿ, ಅದೇ ತರ ಮಲ್ಟಿಪ್ಲೈ ಮಾಡ್ಕೋದ್ರಿ. 10 liters ಹಾಕೋದು, 10 liters ಏನೈತಿ ಒಂದ್ ಬ್ಯಾರಲ್ ನಲ್ಲಿ ಹಾಕೊಳ್ದ್ರಿ. ಬ್ಯಾರಲ್ ನಲ್ಲಿ ಏನೈತಿ, ಒಂದ್ 5 kg ಬೆಲ್ಲ, 5 kg ಗೋಮೂತ್ರ, ಅಲ್ಲಿಂದ ದ್ವಿದಳ ಧಾನ್ಯದ ಒಂದ್ 5 kg ಹಿಟ್ರಿ, ಅದನ್ನ 7 days ತಿರುಗಿಸಿದ್ರಿ, ಅದೇ ಮಲ್ಟಿಪ್ಲೈ ಆಗೋತ ಹೋಗ್ರಿ. ಅದನ್ನ ಒಂದ್ ಎಕರೆಗೆ ಬೇಕಾದಾಗ ನೀವು 100 liters ಬಿಡ್ರಿ, 200 liters ಬಿಡ್ರಿ, 10,000 liters ಬಿಡ್ರಿ, ಅದು ಎಷ್ಟು ಬಿಟ್ಟಷ್ಟು ಏನು ಇದು ಇಲ್ರಿ, ಏನೋ ಪ್ರಾಬ್ಲಮ್ ಇಲ್ರಿ. ಅದರಿಂದ ಅದು ಬಿಡೋದ್ರಿಂದ ಏನಾಗತ್ತೆ, ಗಿಡದ ಸ್ಟ್ರೆಂಗ್ತ್ನು ಚೆನ್ನಾಗಿ ಆಗತ್ತರಿ, ಗಿಡನು ಚೆನ್ನಾಗಿ ಬೆಳತಾವ, ಚೆನ್ನಾಗಿ ನಮ್ಗೆ ಫ್ರೂಟ್ಸ್ನು ತಿನ್ಲಾಕ್ ಸಿಗುತ್ತೆ ರೀ, ಎಲ್ಲಾ ರೋಗ ರುಜಿನಗಳನ್ನು ಕಮ್ಮಿ ಆಗುತ್ತೆ ಸರ್. ಇವೆಲ್ಲ ಆರ್ಗ್ಯಾನಿಕ್ ಪದ್ಧತಿಯಿಂದ ಮಾಡ್ಕೊಂತ ಹೋಗ್ಬೇಕ್ರಿ. ಅಡಿಲ್ಲ ಈಗ ತಾವು ಹೈ ಡೆನ್ಸಿಟಿ ಅಂದ್ರೆ ಅಗದಿ ಸಾಂದ್ರವಾಗಿ ಬೆಳೆದಿದ್ದು ಹೇಳಿದ್ರಲ್ಲ, ಹೌದ್ರಿ ಸರ್, ಒಂದು ಎಕರೆ ಪ್ರದೇಶದೊಳಗೆ ಎಷ್ಟು ನೀವು ಗಿಡಗಳನ್ನು ಕೂಡಿಸಿರಲ್ಲಿ? ನಮ್ಮ ಒಂದು ಎಕರೆ ಪ್ರದೇಶದಲ್ಲಿ ನಾನು ಎಲ್ಲ ಹೈ ಡೆನ್ಸಿಟಿಯಲ್ಲಿ 1700 ಗಿಡ ಕೂಡಿಸಿದ್ದೀನಿ. 1700 ಗಿಡ? 1700 ಗಿಡ ಅದಾವ್ರಿ. ಸಾಮಾನ್ಯವಾಗಿ ನಾವು ಬೆಳಿಬೇಕಂತಂದ್ರೆ ಎಷ್ಟು ಗಿಡಗಳನ್ನ ಕೂಡಿಸೋದಾಗ್ತದೆ? ಸಾಮಾನ್ಯ ರೈತರಿಗೆ ಏನೈತಲ್ರಿ, 900 ಜಾಸ್ತಿ ಗಿಡಗಳು ಕೂಡಿಸಬಾರ್ದ್ರಿ. ಯಾಕಂತಂದ್ರೆ ಅವ್ರಿಗೆ ಒಂದೇ ಟೈಮ್ ಪ್ರೂನಿಂಗ್ ಬರುತ್ತಾರೆ. ನಮ್ದು ನಾವು ನರ್ಸರಿ ಪ್ರಪೋಸ್ ಮಾಡೋದ್ರಿಂದ ನಾವು 2 ಸಾರಿ ಪ್ರೂನಿಂಗ್ ಮಾಡ್ತೇವ್ರಿ. ಅದರಿಂದ ನಮ್ಗೆ ಎಷ್ಟು ನಾವು ಸಾಂದ್ರತೆ ಬೆಳೆಸಿದ್ರು ನಮ್ಗೆ ಸಾಂದ್ರತೆ ಅನ್ಸಂಗಿಲ್ರಿ. ಇವ್ರು ರೈತರದ್ದು ಏನಾಗುತ್ತಾರೆ, ಸಾಂದ್ರತೆ ಜಾಸ್ತಿ ಬೆಳೆಸಿದ್ರೆ ನಾಳೆ ಹಾರ್ವೆಸ್ಟ್ ಮಾಡಾಕರ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಾರೆ, ಹೋಗಾಕ್ ಬರಂಗಿಲ್ರಿ. ಅದರಿಂದ ಮತ್ತೆ ಸ್ವಲ್ಪ ವೆಂಟಿಲೇಷನ್ ಬೇಕಾಗುತ್ತೆ, ವೆಂಟಿಲೇಷನ್ ಆದ್ರೆ ಇದಾಗುತ್ತೆ. ಎಲ್ಲಾ ರೈತರು ಏನ್ ಹೇಳ್ತಾರೆ, ಜಾಸ್ತಿ ಡೆನ್ಸ್ ಇರೋದ್ರಿಂದ ಫ್ರೂಟ್ ಟ್ರೀ ಸೆಟ್ಟಿಂಗ್ ಆಗಂಗಿಲ್ಲ. ಬಟ್ ಅದು ನಾ ಮಾಡಿದ ಪ್ರಾಕ್ಟಿಕಲ್ ಪ್ರಕಾರ ಅದು ತಪ್ಪೈತ್ರಿ ಸರ್. ಎಷ್ಟ್ ನೀವು ಡೆನ್ಸ್ ಬೆಳೆಸ್ತಿರಲ್ರಿ ಅಷ್ಟು ಕ್ವಾಲಿಟಿ ಫ್ರೂಟ್ಸ್ ಬರ್ತಾವ್ರಿ, ಅಷ್ಟು ಜಾಸ್ತಿ ಫ್ರೂಟ್ ಬರ್ತಾವ್ರಿ. ಜಾಸ್ತಿ ಹಚ್ಚೋದ್ರಿಂದ ಗಾಳಿ ಗಿಳಿ ಬಿಸ್ತಂದ್ರೆ ಫ್ಲವರ್ ಡ್ರಾಪ್ ಆಗ್ತಿರ್ತಾವ್ರಿ. ಆದ್ರೆ ಎಸ್ಪೆಷಲಿ ಸೀತಾಫಲದ ನಮ್ಮಲ್ಲಿ ಗೋಲ್ಡನ್ ತಂದ್ ಕಿಶೆ ಹಚ್ತಾರೆ, ಮಹಾರಾಷ್ಟ್ರದ ಗೋಲ್ಡನ್ ತಂದ್ ಹಚ್ತಾರಲ್ರಿ, ಈ ಹತ್ತರಗದಾಗ ರೈತರು ಎಲ್ಲಾರು ಹಚ್ಚಿದ್ದಾರೆ. ಅವ್ರು ಏನ್ ಮಾಡಿದಾರೆ, 16x15 ಹಚ್ಚಾರೆ, ಅಂದ್ರೆ 16x15 ಹಚ್ಚಿರ್ತಾರೆ. ಅದು ಏನಾಗುತ್ತಂದ್ರೆ ಗಾಳಿ ಬೀಸ್ತಂದ್ರ ಫ್ಲವರ್ ಎಲ್ಲ ಏನಾಕಂದ್ರೆ ಡ್ರಾಪ್ ಔಟ್ ಆಕದ್ರಿ. ಎಲ್ಲಾರ್ದು ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದ್ರೆ ರೀ ಸರ್, ನಮ್ದು ಫ್ರೂಟ್ ಸೆಟ್ಟಿಂಗ್ ಆಗಲ್ಲ. ಇದು ಫ್ರೂಟ್ ಯಾಕೆ ಸೆಟ್ಟಿಂಗ್ ಆಗಲ್ಲ ಅಂತಂದ್ರೆ ಇಲ್ಲಿ ಆಗ್ತಾ ಇಲ್ರಿ. ಯಾಕಾಗ್ತಾ ಇಲ್ಲ ಅಂದ್ರೆ ಗಾಳಿ ಬೀಸ್ತದೆ ಸರ್, ಗಾಳಿ ಬೀಸೋದ್ರಿಂದ ಫ್ರೂಟ್ ಏನಾಕಂದ್ರೆ ಸರ್ ಫ್ಲವರ್ ಡ್ರಾಪ್ ಆಗಿ ಬಿಡ್ತದೆ. ಪೋಲನ್ ಟೈಮಿಗೆ, ಪೋಲಿನೇಷನ್ ಟೈಮಿಗೆ ಏನಾಕಂದ್ರೆ ಅದು ಉದುರಿ ಬೀಳ್ತದ್ರಿ. ಇದನ್ನೇ ನೀವು ಸ್ವಲ್ಪ ಸಾಂದ್ರತೆಯಲ್ಲಿ ಹಚ್ಚರಿ, ಗಾಳಿ ಬೀಸಂಗಿಲ್ರಿ. ಅಂದ್ರೆ ಗಾಳಿ ಬಡಿಯುವುದಿಲ್ಲ, ಗಾಳಿ ಬಡಿಯುವುದಿಲ್ಲ, ಪ್ರೊಟೆಕ್ಷನ್ ಇರ್ತದ. ಆ ಟೈಮ್ ನಮ್ಮ ಆಷಾಢ ಗಾಳಿ ಏನಾದ್ರೆ ಕಂಟಿನ್ಯೂಸ್ ಆಗಿ ಬೀಸ್ತಿರ್ತದ್ರಿ, ಅವಾಗ ಫುಲ್ ಹೂ ಏನಾದ್ರೆ ಉದುರ್ತದ್ರಿ. ಬಟ್ ಯಾರ ಆದ್ರೂ ಫಸ್ಟ್ ಬೇಸಾಯಕ್ಕೆ ಇಳಿಬೇಕಂತಂದ್ರೆ ನಾವು ಹೆಂಗ್ ನಮ್ ಶರೀರಕ್ಕೆ ಅರ್ಬಿ ಹಾಕೊಂಡಿವಲ್ರಿ ಸರ್, ಹಂಗ್ ಫಸ್ಟ್ ಫೆನ್ಸ್ ಮಾಡ್ಕೋಬೇಕ್ರಿ. ಫೆನ್ಸ್ ಮಾಡ್ಕೊಂಡು ಆ ಫೆನ್ಸಿನ ಸುತ್ತೆಲ್ಲ ಯಾವ ಗಿಡಗಳು ಹಾಕಬೇಕು ಆ ಗಿಡದಿಂದ ಇನ್ಕಮ್ ನಾವು ಬರ್ತಿರ್ಬೇಕ್ರಿ. ಆ ತರ ಮಾಡ್ಕೋಬೇಕ್ರಿ. ನಾವ್ ಏನ್ ಸಜೆಷನ್ ಮಾಡ್ತೇವ್ರಿ, ಒಂದು ಹುಣಸೆ ತಗೋತೇವ್ರಿ ಸರ್, ಹುಣಸೆ ಮತ್ ಒಂದ್ ಏನ್ ಮಾಡ್ತೇವ್ರಿ, ಲಿಂಬೆ ತಗೋತೇವ್ರಿ ಫೆನ್ಸಿಗೆ. ಹುಣಸೆ ಏನದಲ್ರಿ, ನಾವು 15 ft ಹಾಕಲಾಕಿಸ್ತೇವ್ರಿ. ನಡುವೆ ಏನ್ 7.5 ft ಐತಲ್ರಿ, ಅಲ್ಲಿ ಲಿಂಬೆ ಹಾಕಲಾಕಿಸ್ತೇವ. ಯಾಕಂತಂದ್ರೆ ಸರ್, ಹುಣಸೆ ಹೈಟ್ ಬೆಳೀತದ್ರಿ, ಲಿಂಬೆ ಏನಾದ್ರೆ ಗಿಡ ಬೆಳೀತದ್ರಿ. 15 ft ಅಂತಂದ್ರೆ ಎರಡು ಒಂದ್ 5 ನಂತರ ಎರಡು ಕೂಡ ಬಿಡ್ತದ್ರಿ. ಇದು ಏನಾಕದ್ರಿ, ಲೈವ್ ಫೆನ್ಸ್ ಹಾಕದ್ರಿ. ಲೈವ್ ಫೆನ್ಸ್ ಆಗಿದ್ರೆ ಏನಾಕದ್ರೆ, ನಾಳೆ ಯಾವುದೇ ಪ್ರಾಣಿ ಆಗಿಲ್ರಿ, ಏನು ಒಳಗಡೆ ದಾಳಿ ಮಾಡಂಗಿಲ್ರಿ. ಒಂದ್ ಐತ್ರಿ, ಆ ಹುಣಸೆದಿಂದ ನಿಮ್ಗ ಈ ಗಾಳಿ ಏನದಲ್ರಿ, ಅದು ಪ್ರೊಟೆಕ್ಷನ್ ಫೆನ್ಸ್ ಏನದ ಪ್ರೊಟೆಕ್ಷನ್ ಆಗುತ್ತೆ. ಅದರಿಂದ ಗಾಳಿದ್ನು ನಮ್ಗ ಇದು ಆಗಂಗಿಲ್ಲ, ತೊಂದರೆ ಆಗಂಗಿಲ್ಲ. ಬಟ್ ಇದು ಲಿಂಬೆನು ಕೊಡ್ತದ್ರಿ, ಒಂಥರ ಮುಳ್ಳು ಇರೋದ್ರಿಂದ ಫೆನ್ಸ್ ಹಾಕದ್ರಿ. ಎರಡು ಡ್ಯುಯಲ್ ಪ್ರಪೋಸ್, ಹುಣಸೆದಿಂದ ನಮ್ಗೆ ಹುಣಸೆನು ಬರುತ್ತರಿ, ಲಾಸ್ಟ್ ನೀವು ಬೇಡಾಗಿತ್ತು ಕಡದ್ರು ಕಟ್ಟಿಗೆನು ಬರುತ್ತೆ. ಅದರ ಜೊತೆ ನಿಮ್ಗೆ ಬಹಳ ಮತ್ತೆ ಲೂಸ್ ಆಗಿತ್ತಂದ್ರ, ನಾವು ನೆಫಿಯರ್ ಆಗಿ ಪೇರ್ ಹುಲ್ ಸೈಡ್ ಇರತ್ತಂದ್ರೆ ನಮ್ ಏನ್ ನಾವು ರೇಷ್ಮೆ ಐತೇವಲ್ರಿ, ರೇಷ್ಮೆನ ಹಚ್ಕೋಬಹುದ್ರಿ. ಅದರದಿಂದ ಕೋಳಿ ಸಾಗಾಣಿಕೆ ಆಯ್ತು, ಇವೆಲ್ಲ ಒಳಗಡೆ ಫೆನ್ಸ್ ಒಳಗಡೆ ಹಾಕಿದ್ರತಂದ್ರ ನಿಮ್ಗೆ ಲೈವ್ ಆಗಿರ್ತ, ಕೋಳಿನೂ ಇರ್ತಾವ್ರಿ, ನೀವು ಕುರಿನೂ ಸಾಕಾಣಿಕೆ ಮಾಡಬಹುದು. ಅದರಿಂದ ಬಾರ್ಡರ್ಗೆ ನಿಮ್ಗೆ ಕುರಿಗೆ ಮೇವನು ಆಗುತ್ತರಿ. ಇವೆಲ್ಲ ಮಾಡೋದ್ರಿಂದ ಏನೈತಲ್ರಿ, ನಮ್ಗೆ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಚೆನ್ನಾಗಿ ಉಪಯೋಗ ಆಗತ್ತೆ ಸರ್. ಅಂದ್ರೆ ಈಗ ಏನು ನೀವು ಬೆಳೆದಿರಿ, ಇವಕ್ಕೆ ರಾಸಾಯನಿಕ ಗೊಬ್ಬರ ಏನು ಒಂದ್ ರುಪೀಸ್ ನಾ ಹಾಕಂಗಿಲ್ಲ, ಒಂದ್ ರುಪೀಸ್ ಹಾಕಿ ಇಲ್ರಿ. ನಾನು ಹಾಕ್ತಾ ಇರೋದು ಟ್ರ್ಯಾಕೋಡರ್ಮಾ, ಸೋಡೋಮೋನಸ್, ವೆಸಲಸ್, ಪೆಸಿಲೋಮೈಸಸ್, ಇವು ನಾಲ್ಕು ಬಿಟ್ರ ಅಂದ್ರೆ ನಾ ಬೇರೆ ಹಾಕೇ ಇಲ್ರಿ. ಯಾಕೆ ಬೇರೆ ಹಾಕಿಲ್ಲ ಅಂದ್ರೆ ಸರ್, ನನ್ನ ರಾಸಾಯನಿಕ ಹಾಕಿದ್ರೆ ನಾನು ನೀರ್ ಇಲ್ರಿ ಸರ್. ನೀರ್ ಇಲ್ಲಾರ್ದೆ ನಂದು ಏನಾಕದ, ಬೆಳೆ ಫೇಲ್ ಹಾಕೋರಿ. ಯಾಕಂದ್ರೆ ಫಸ್ಟ್ ನಾನು ಏನ್ ಮಾಡಿದ್ಯಾ ರೀ ಸರ್, ಫಸ್ಟ್ ಅಂದ್ರೆ 5 ಬ್ಯಾಕ್ ರೀ ಸರ್, ಇದು ನಾನು 5 ಬ್ಯಾಕ್ ಪ್ರೊಜೆಕ್ಟ್ ನಾನು ಇಲ್ಲಿ ತಗೊಂಡಿದ್ರಿ. ಫಸ್ಟ್ ನಾನು ಇಲ್ಲಿ ಇರ್ತಿದ್ದಿಲ್ರಿ, ನಮ್ ಫಾದರ್ ಇರ್ತಿದ್ರಿ, ಅವ್ರು ಕೆಮಿಕಲ್ ಕೊಡ್ತಿದ್ರಿ ಸರ್. ಕೆಮಿಕಲ್ ಕೊಡೋದ್ರಿಂದ ಏನಾಕಿದ್ರಿ ಸರ್, 5 ಬ್ಯಾಕ್ ನಮ್ ಕಡೆ ಮಳಿನೇ ಆಗಿಲ್ರಿ. ಆ ಟೈಮಿಗೆ 90% ನಂದು ಪ್ಲಾಟ್ ಎಲ್ಲಾ ಫೇಲ್ ಆಗಿ ಹೋಯ್ತು. ಫೇಲ್ ಆದಂತರ ನಮ್ ಮನ್ಯಾಗ ಅಪೋಸಿಟ್ ಮಾಡಿದ್ರಿ ಸರ್, ಎಲ್ಲಾರು ಅಪೋಸಿಟ್ ಮಾಡಿದ್ರು, ನಮ್ ಏರಿಯಾಕ ಬರಂಗಿಲ್ಲ, ನೀ ಇಲ್ಲಿ ಹಚ್ಚಲಕ್ ಹೋಗ್ಬೇಡ, ನೀರ್ ಇಲ್ಲ. ನಾ ಅದನ್ನ ಚಾಲೆಂಜ್ ಮಾಡ್ಕೇಶನ್ ತೋರಿಸ್ಬೇಕಂತಂದ್ರೆ ನಾನು ಮಾಡಿ ತೋರಿಸ್ತೇನೆ ಸರ್, ಮಾಡಿನ್ರಿ. ಈಗ ಒಂದ್ ನೀರ್ ಹನಿ ಇರ್ಲಿಕ್ಕಂದ್ರು ಸರ್, ಈಗ ಕರೆಕ್ಟ್ ನನ್ನ ಈ ಪ್ರಕಾರ ಸರ್, ನಾನು ಮೇನ್ ಅಲ್ಲಿ ನೀರ್ ಕೊಟ್ಟಿದ್ದೀನಿ, ಮಳೆ ಆಗಿದಿಲ್ಲ, ಮೇನ್ ಅಲ್ಲಿ ಕೊಟ್ಟಿದ್ದೀನಿ. ಟಿಲ್ ಟುಡೇ ನಾನು ಒಂದು ಹನಿ ನೀರ್ ಕೊಟ್ಟಿಲ್ರಿ. ನೀರಿನ ಸೋರ್ಸ್ ಹೆಂಗ್ ಏನ್ ಮಾಡ್ತಾ ಇದ್ರಿ ಸರ್? ಬೋರ್ ಐತ್ರಿ, ಒಂದ್ 700 ft ಬೋರ್ ಅದ್ರಿ. ನಮ್ ಮನೆಯಲ್ಲಿ ಹೆಂಗ್ ಸಣ್ಣ ಬೋರ್ ಇರತಲ್ರಿ, 1 HP ಸಿಂಗಲ್ ಫೇಸ್, ಅದು ಬೇಸಿಗೆ ಏನಾದಲ್ರಿ, ಓನ್ಲಿ 2 hours 1 hour ಮನೆಗೆ ಹೋಗ್ಬಿಡ್ತಪ್ಪ. ಹಾ, ಅಲ್ಲಿ ನೀರೇ ಇಲ್ರಿ, ಕುಡಿಲಾಕ್ನು ಇರಂಗಿಲ್ರಿ. ನಾ ಅದನ್ನ ಏನ್ ಮಾಡ್ತೀನಿ, ಮಂದಿಗೆ ನಮ್ಮ ಆಜು ಬಾಜುಕ ಮೆಟಿಗಳು ಅದಾರೆ, ಅವ್ರಿಗೆ ಕುಡಿಲಾಕ್ ಕೊಡ್ತೀನಿ. ಉಳಿದಿದ ಏನೈತಿ, ಸ್ಟಾಕ್ ಆಗುತ್ತೆ, ಒಂದ್ ಇದರಲ್ಲಿ ಸ್ಟಾಕ್ ಆಗುತ್ತೆ. ಅದು ಒಂದ್ 2-3 ಆದಂತರ ನಮ್ಗೆ ಏನಿಲ್ಲ, ಒಂದ್ 2000 liters ಬರುತ್ತಾರೆ. ನೆಸೆಸರಿ ಇತ್ತಂದ್ರೆ ಮೊದಲು ಕೊಡಬೇಕಾಗಿತ್ತು. ಇನ್ನು ಮುಂದೆ ನೀರಿಂದ ಅವಶ್ಯಕತೆ ನನಗೆ ಇಲ್ಲೇ ರೀ. ಯಾಕಂದ್ರೆ ನಾನು ನೀರ್ ಇಲ್ಲಾರ್ದಂದ್ರೆ ಡ್ರೈ ಪ್ಲಾಂಟ್ಸ್ ಅಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸೀತಾಫಲಕ್ಕೆ ಅಂತಂದ್ರೆ ಏನೈತಲ್ರಿ, ಸೀತಾಫಲ, ಹನುಮಾನ ಫಲ, ಲಕ್ಷ್ಮಣ ಫಲ ಏನಾದಲ್ರಿ, ಜನವರಿ ಹಿಡದ ಜೂನ್ ತನ ನೀರೇ ಕೊಡಬಾರ್ದ್ರಿ. ಒಂದ್ ವೇಳೆ ಕೊಟ್ರಂದ್ರೆ ನಿಮ್ಗೆ ಇಳುವರಿ ಫೀಲ್ ಆಗ್ತದ. ಅದರಿಂದ ಅದಕ್ಕೆ ಕೊಡೋದು ಬೇಕಾಗಿಲ್ಲರಿ. ನೆರಳೆ ಅಂತ ದೊಡ್ಡಾಗಿ ಬಿಟ್ಟವ್ರಿ, ಅದಕ್ಕಂತೂ ನೀರಿಂದ ಅವಶ್ಯಕತೆ ಬೀಳಂಗಿಲ್ಲ. ಹುಣಸೆನೂ ದೊಡ್ಡಾಗಿ ಬಿಟ್ಟವ್ರಿ, ಈ ಅದಕ್ಕೂ ಕೊಡಿ. ಲಿಂಬೆ ಕೊಡ್ಬೇಕಾಗ್ತದ್ರೆ ನಾ ಏನ್ ಮಾಡೇನ್ರಿ, ಫೆನ್ಸ್ ಎಲ್ಲ ಲಿಂಬೆ ಐತ್ರಿ, ಹುಣಸೆ ಐತ್ರಿ, ಅದಕ್ಕೆ ಡ್ರಿಪ್ ಮಾಡಿಬಿಟ್ಟಿನ್ರಿ. ನನ್ ಮನಿ ಮೇಲ್ಗಡೆ ಸಿಂಟೆಕ್ಸ್ ಐತ್ರಿ ಸರ್. ಆ ಸಿಂಟೆಕ್ಸ್ ದಾಗಿನ ಡ್ರಿಪ್ ಕನೆಕ್ಷನ್ ಕೊಟ್ರ ಒಂದ್ 10 ಮಿನಿಟ್ ಕೊಟ್ರಂದ್ರೆ ಅದು ಸಫಿಶಿಯಂಟ್ ಆಗಿಬಿಡ್ತದ್ರಿ. ಮತ್ತೆ ಅಷ್ಟನ್ನು ನನಗೆ ಅವಶ್ಯಕತೆ ಬಿತ್ತಂದ್ರೆ ನಾನು ನಿಯರ್ ಟು ಒಂದು 50-60 lakh ಅಷ್ಟು ಸ್ಟೋರೇಜ್ ಟ್ಯಾಂಕ್ ನನ್ನ ಮನೆ ಕೆಳಗಡೆ ಮಾಡಿನ್ರಿ ಸರ್. ಮಾಡಿದ್ರಿ? ಮಾಡಿನ್ರಿ, ಆಲ್ರೆಡಿ ಮಾಡಿದ್ ಬಿಟ್ಟಿನ್ರಿ. ಅಂದ್ರೆ ಅದು ಸ್ಟೋರೇಜ್ ಅಂತಂದ್ರೆ ಮಳೆ ನೀರು ಸಂಗ್ರಹ ಆಗ್ತದ? ಮಳೆ ನೀರನ್ನು ಸಂಗ್ರಹ ಹಾಕದ್ರಿ. ಮಳೆ ನೀರು ಕಮ್ಮಿ ಐತಂದ್ರೆ ಅದು ಸಣ್ಣ ಮೋಟರ್ ಏನ್ ಮಳೆಗಾಲದಾಗ ಚೆನ್ನಾಗಿ ನಡೀತದಲ್ರಿ, ಅದ್ರ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟಿನ್ರಿ, ಅದನ್ನ ಏನೈತಲ್ರಿ ಅದಕ್ಕೆ ಹೋಗುತ್ತರಿ. ಮತ್ತೆ ಅದನ್ನ ನಮ್ಮ ಮೇನ್ ಮನಿ ಮೇಲೆಗಡೆ ಏನ್ ಮಾಡಿನ್ರಿ ಸರ್, ಸೋಲಾರ್ ಮಾಡಿನ್ರಿ, ಫುಲ್ ಸೋಲಾರ್ ಮಾಡಿನ್ರಿ. ಮತ್ತೆ 1 HP ಮೋಟರ್ನು ನಡೀತದ್ರಿ, ಅದು 1 HP ಮೋಟರ್ ನನಗೆ ಸಫಿಶಿಯಂಟ್ ಆಗಿಬಿಟ್ಟದ. ಎಲ್ಲ ಫುಲ್ ನನ್ನ ಬಿಲ್ಡಿಂಗ್ ಎಲ್ಲ ಏನೈತಲ್ರಿ ಫುಲ್ ಸೋಲಾರ್ ಮೇಲಾದ್ರಿ. ನನಗೆ ಯಾವುದೇ ಎಲೆಕ್ಟ್ರಿಸಿಟಿ ಹೋಗಿದ್ನು ನನಗೆ ಗೊತ್ತಾಗೋದಿಲ್ಲ. ಮತ್ತೆ ಇದನ್ನು ಆಗಂಗಿಲ್ಲ, ಖರ್ಚು ಕೂಡ ಬರಂಗಿಲ್ಲ, ಖರ್ಚು ಬರಂಗಿಲ್ಲರಿ. ಅಲ್ಲಿ ಹಳ್ಳಿಯಾಗ ಏನಾಗತ್ತೆ ಸರ್, ಒಂದ್ ದಿವ್ಸ ಬರ್ತದ, ಒಂದ್ ದಿವ್ಸ ಬರಂಗಿಲ್ಲ. ಅದೇ ತರ ಏನೈತಲ್ರಿ, ನಾನು ಸೋಲಾರ್ ಮೇಲೆ A to Z ಮಾಡಿನ್ರಿ. ಮತ್ತೆ ಸೋಲಾರ್ ಇರ್ಲಿಕ್ಕಂದ್ರೆ ನಂದು ಹೈಟ್ ಮೇಲೆ ಮನಿ ಮಾಡ್ಕೊಂಡಿನ್ರಿ. ಮತ್ತೆ ಆ ಟಾಕಿ ಒಳಗೆ ಏನೈತಲ್ಲ, ಸೋಲಾರ್ ದಿಂದ 1 HP ನಾನು ಮೋಟರ್ ಲಿಫ್ಟ್ ಮಾಡಿಸಿ ಬಿಡ್ತೀನಿ. ಒಂದ್ 5-6 hours ಬಿಟ್ಟೆ ಅಂತಂದ್ರಿ ಸರ್, ನನ್ನ ಟಾಕಿ ಒಳಗಿಂದ ವಾಲ್ ಬರೀತಾರೆ ಸರ್, ಡೌನ್ ಅಲ್ಲಿ ಐತ್ರಿ, ಪೂರ್ಣ ತನ್ನಷ್ಟೇ ನೀರಾವರಿ. ಮತ್ತೆ ಅದು ಯಾವಾಗ ಜರುತ್ ಬೀಳ್ತದೆ ಅಂತಂದ್ರೆ ಸರ್, ನನಗೆ ಜೂನ್ ಜುಲೈನಲ್ಲಿ ಇದು ಬೀಳುತ್ತಾರೆ, ಏನು ಜರುತ್ ಬೀಳುತ್ತಾರೆ. ಆ ಟೈಮ್ ಮಳೆ ಆಗ್ಲಿಕ್ಕಂದ್ರೆ ಜರುತ್ ಬೀಳ್ತಾರೆ, ಮಳೆ ಆಯ್ತಂದ್ರೆ ನನಗೆ ಒಟ್ಟೆ ನೀರಿಂದ ಅವಶ್ಯಕತೆ ಬೀಳಂಗಿಲ್ಲ. ಯಾಕಂದ್ರೆ ನ್ಯಾಚುರಲ್, ಫುಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಐತೆ. ಅಂದ್ರೆ ಈಗ ನಿಮ್ಮ ಏನು ತೋಟದೊಳಗ ಸಾಕಷ್ಟು ಹಸಿ ತನ್ನಷ್ಟೇ ಅಲ್ಲಿ ನೆಲದೊಳಗೆ ಅದ, ಸಾಕಷ್ಟು ಪ್ರಮಾಣದೊಳಗೆ ಅದ ಅಂತ ಐತೆ. ಬೇಸಿಗೆಯಲ್ಲಿ ಹೋದ್ರು ಸರ್ ಪೂರ್ಣ ತ್ಯಾವ ಹಿಡಿತದ್ರಿ, ಅಲ್ಲಿಂದ ಏಳುದು ಪ್ರಶ್ನೆ ಬರಂಗಿಲ್ಲ. ಅಷ್ಟು ತಂಪು ಇರ್ತದ, ಫುಲ್ ತಂಪ್ರಿ. ಮತ್ ಯಾ ಲೆವೆಲ್ ಐತಂದ್ರೆ ಫುಲ್ ಫಡಿಕಲ್ ಐತ್ರಿ ಸರ್, ಬಾಜುಕ್ ನೀವು ನೋಡಿದ್ರ ಅಂದ್ರ ಫುಲ್ ಫಡಿಕಲ್ ಅದ್ರಿ. ಅಲ್ಲಿ ಒಂದ್ ಗಿಡ ಸುದು ಬೆಳೆಯಂಗಿಲ್ರಿ. ಆತರ ನಾನು ಡಿಗ್ಗಿಂಗ್ ಮಾಡಿ JCP ಹಚ್ಚಿಸಿದ ಎಲ್ಲಾ ತೆಗ್ದು ಮಣ್ಣು ಹಾಕೊಂಡು ಒಂಥರ ನಾವು ಟ್ಯೂಬ್ ನರ್ಸರಿ ಐತೇವ್ರಿ, ಆತರ ಬೆಳೆಗಳನ್ನು ನಾವು ಬೆಳೆಸೀವ್ರಿ, ನಾವು ಟ್ಯೂಬ್ ನಲ್ಲಿ ಬೆಳೆಸದಂಗೆ ಮಾಡಿವ್ರಿ. ಬಟ್ ಮೇನ್ ನಂದು ಏನ್ ಉದ್ದೇಶ ಸರ್, ನರ್ಸರಿ. ಯಾವುದೇ ರೈತರಿಗೆ ನಾನು ಏನ್ ಹೇಳ್ತಾ ಇರೋದು ಸರ್, ಬರೇ ನೀವು ಹಣ್ಣನ್ನು ಬೆಳೆಯೋದ್ರಿಂದ ಉಪಯೋಗ ಇಲ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ರೀ. ಈಗ ಒಬ್ರು ರೈತರ ಅದಾರೆ, 5 acres ರೈತರ ಅದಾರೆ ಸರ್, 5 acres ರೈತರಿಗೆ ನಾ ಏನ್ ಹೇಳ್ತೀನಿ, ಅವ್ರ ದ್ರಾಕ್ಷಿನೇ ಬೆಳೀರಿ ಸರ್. ನಿಮ್ ಏನ್ ಡಾಗ್ರೇಜ್ ಕಟ್ ಮಾಡ್ತಿರಲ್ರಿ, ಒಂದ್ 5 acres ಒಳಗೆ 5,000 ನೀವು ಇದು ಮಾಡ್ರಿ, ಏನು ಡಾಗ್ರೇಜ್ ರೆಡಿ ಮಾಡ್ರಿ. ಡಾಗ್ರೇಜ್ ರೆಡಿ ಮಾಡಿದ್ರಂತ 9 rupees ಒಂದತ್ತು ಹೋಗ್ತೀರಿ, 9-5 45 ರೀ, 45,000 rupees ಅವ್ರಿಗೆ ಇದಾಗತ್ತರಿ, ಇನ್ಕಮ್ ಆಗತ್ತೆ, ಇನ್ಕಮ್ ಆಗ್ತದ. ಅದು 45,000 rupees ಒಂದ್ ಲೇಬರ್ ಖರ್ಚು ಮಾಡ್ತದ್ರಿ. ಹಂಗ ಉಪಕಸಬು ಚಾಲು ಮಾಡ್ಕೋಬೇಕ್ರಿ ರೈತರಿಗೆ. ಒಂದೇ ಬರೇ ಹಣ್ಣು ತಗೊಂಡು ಮಾರೋದು ಅಷ್ಟೇ ಮಾಡಬಾರ್ದು, ಅದ್ರ ಜೊತೆ ಒಂದೊಂದು 10 kurinu ಸಾಕೋಬೇಕ್ರಿ. ಆತರ 10 kurinu ಏನಿಲ್ಲ ಅಂದ್ರೆ 2 lakh ಗಳಿಸಬಹುದ್ರಿ, ಕೋಳಿನೂ ಸಾಕಾಣಿಕೆ ಮಾಡಬಹುದ್ರಿ. ಹಂಗ ಉಪಕಸಬು ಒಂದೊಂದೊಂದೊಂದು ಮಾಡ್ಕೊತ ಹೋಗ್ಬೇಕ್ರಿ. ಮತ್ತೆ ಜಾಸ್ತಿ ನೀವು ಎಷ್ಟು ಡೆನ್ಸ್ ಮಾಡ್ತಿರ್ರಿ, ಹಂಗ ನೀವು ಜೇನು ಸಾಕಾಣಿಕೆ ಮಾಡ್ಬೇಕ್ರಿ ಸರ್. ಜೇನು ಸಾಕಾಣಿಕೆ ಮಾಡಿದ ಪಾಲಿನೇಷನ್ ಆಗತ್ತಾರೆ ಸರ್, ಪಾಲಿನೇಷನ್ ಆಗೋದ್ರಿಂದ ನಿಮ್ಗೆ ಇಳುವರಿನೂ ಜಾಸ್ತಿ ಆಗತ್ತೆ. ಅದು 700 ಆಗತ್ತರಿ. ಮತ್ತೆ ಇಲ್ಲಿ ಜೇನು ಮಾರಿದ್ರೆ 180-200 rupees ಲೀಟರ್ ಜೇನ್ ಐತ್ರಿ, ಅದೊಂದು ಅಡಿಷನಲ್ ಆಯ್ತು, ಅಡಿಷನಲ್ ಆಗತ್ತರಿ. ಅವೆಲ್ಲ ಮಾಡ್ಕೋತ ಹೋಗೋದ್ರಿ, ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಒಂದ್ ಏನಾರ ಕೈ ಕೊಡ್ತಂದ್ರೆ ವರ್ಷ ಬಿಡಿ ನೀವು ಇದನ್ನೇ ಆಗ್ಬೇಕು. ಈಗ ನನ್ನಲ್ಲಿ ಹೆಂಗಾಗಿದೆ ಅಂತಂದ್ರೆ ಸರ್, ನಾನು ನಿಯರ್ ಟು 27 fruits ಹಾಕಿನ್ರಿ. ಸಮ್ ಫ್ರೂಟ್ಸ್ ನಾನು ಮನಿ ಪ್ರಪೋಸ್ 10-10 ಹಾಕಿನ್ರಿ. ಈಗ ನಾನು ಮೇಜರ್ ಫ್ರೂಟ್ಸ್ ಬಂದು ಹನುಮಾನ್ ಫಲ ಐತ್ರಿ, ಸೀತಾಫಲ ಐತಿ, ನೆರಳೆ ಐತಿ, ಹುಣಸೆ ಐತಿ, ನುಗ್ಗೆ ಐತ್ರಿ. ನುಗ್ಗೆ ನಾ ಬರೇ ಬೀಜ ಮಾರ್ತೀನಿ ಸರ್, ಕಾಯಿ ಮಾರಂಗಿಲ್ಲ. ಬೀಜದಿಂದ ಏನಾಗುತ್ತೆ ಸರ್, 3,000 rupees kg ಬೀಜ ಐತ್ರಿ. ಒಂದ್ 50 ಗಿಡದಿಂದ ನನ್ಗೆ ಏನಿಲ್ಲ ಅಂದ್ರೆ 50 kg ಬೀಜ ಸಿಗ್ತದೆ ಸರ್. ಒಂದ್ ಬೀಜ ಬರ್ಬೇಕಂದ್ರೆ ಸರ್, ಒಂದ್ ಇದ್ರಾಗ ಒಂದ್ ನುಗ್ಗಿ ಒಳಗೆ ಒಂದ್ ಗಿಡಕ್ಕೆ 1 kg ಅಷ್ಟೇ, ಜಾಸ್ತಿ ಸಿಗಂಗಿಲ್ಲ. ಯಾಕೆ ಬರಂಗಿಲ್ಲ, ಬಹಳ ವೇಟ್ ಇರಂಗಿಲ್ಲ, ವೇಟ್ಲೆಸ್ ಇದ್ದಿರ್ತಾವ. 1 kg, 2 kg, 3 kg ಮ್ಯಾಕ್ಸಿಮಮ್ ರೀ ಇಷ್ಟು ಸಿಗುತ್ತೆ. ರೈತರು ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಮಾರ್ಕೆಟ್ ಇರಂಗಿಲ್ಲರಿ. ಅವರು ಏನ್ ನಮ್ಮಂತರ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ, ಅವ್ರ ಕಡೆ ಬೀಜ ಇತ್ತಂದ್ರೆ ನಾವು 1500 rupees ತಗೋತೀವ್ರಿ. ತಗೊಂಡ ಕೇಸ ನಾವು ರೈತರಿಗೆ ಕೊಡ್ತೇವ್ರಿ, ನಾವು ನಮ್ದು ಇದು ನೋಡ್ಬೇಕಾಗತ್ತೆ, ಖರ್ಚು ನೋಡ್ಬೇಕಾಗತ್ತೆ. ಹಂಗ ಯಾರು ಇದ್ರ ತಂದ್ರ ವೆರೈಟಿ ಓಡಿಸಿ ಬರ್ತದ್ರಿ, PKM ಬರ್ತದ, ಇನ್ನೊಂದ್ ಗುಡಮ್ ಅಂತಂದ್ ಬಂದದ್ರಿ, ಅಂತವ್ ಚೆನ್ನಾಗಿ ಚೆನ್ನಾಗಿ ವೆರೈಟಿ ಇದ್ದಿದ್ದು ರೈತರು ಮಾಡ್ತಿದ್ರೆ ನಾವು ಬಾಯ್ಬೇಕನ್ನು ತಗೋತೀವ್ರಿ ಸರ್. ಬೀಜ ತಗೋತೀವಿ, ಕಾಯಿ ತಗೊಳ್ಳಂಗಿಲ್ಲ. ಕಾಯ್ದು ಮಾರ್ಕೆಟ್ ಬೇಕಂದ್ರೆ ನಾವು ತಿಳಿಸ್ಕೊಡ್ತೇವ್ರಿ. ದುನಿಯಾದಿದ್ರಿ, ಈಗ ಹಾದರ್ಸ ನಮ್ಮ ಅಕ್ಟೋಬರ್ನಾಗ ರೀ 110 rupees kg ನುಗ್ಗೆ ಹೋಗಿದ್ರಿ ಬಳ್ಳಾರಿಯಲ್ಲಿ ರೀ ಸರ್. ಈಗ ಇಷ್ಟು ವರ್ಷದಲ್ಲಿ ತಾವು ಏನು ಇದನ್ನ ಡೆವಲಪ್ ಮಾಡಿದ್ರಿ, ಇದನ್ನ ನೋಡಿ ಸುತ್ತಮುತ್ತಲಿನ ರೈತರು ತಮ್ಮಿಂದ ಸ್ಫೂರ್ತಿ ತಗೊಂಡು ಯಾರಾದ್ರೂ ಹಿಂಗ್ ಮಾಡಿ ಇಲ್ಲ ನೀವು ಹೇಳೋದು ಕರೆಕ್ಟ್ ಅದ ಅಂತ ಹೇಳಿ ಮಾಡ್ಕೊಂಡವ್ರ ಅದಾರ, ಹೆಂಗ ಅವರಿಗೆ ಮಾರ್ಗದರ್ಶನ ನೀವು ಮಾಡ್ತಾ ಇದ್ದೀರಾ? ಬಹಳ ಮಂದಿ ಇದ್ದಾರೆ ಸರ್. ಇಲ್ಲಿ ತಿಕೋಟದಲ್ಲಿ ರಾಮನ ಮೇಟಿಗೂಡ ತಂದು ಇದ್ದಾರೆ, ಅಥಣಿಯಲ್ಲಿ ಬಾಹುಬಲಿ ತಂದಿದ್ದಾರೆ, ಇಲ್ಲಿ ಬೀಳಿಗೆಯಲ್ಲಿ ತಂದ್ರೆ ನನ್ನ ನೋಡಿಕೆ 3-4 ಮಂದಿ ಡೆವಲಪ್ ಆಗಿದ್ದಾರೆ ಸರ್.